ಒಂದು ಲೀಟರ್ ನೀರನ್ನೆಲ್ಲ ಹಾಕೊಂಡು ಬಿಟ್ಟು ಒಂದು 20-25 ದಿವಸಗಳ ಅಂತರದೊಳಗೆ ಸಿಂಪಡಣೆಯನ್ನು ಕೂಡ ಮಾಡಬಹುದಾಗ್ತದೆ. ಇಲ್ಲಿ ನಾವು ಒಂದು ಗಮನ ಇಡಬೇಕಾಗಿದ್ದು ಅಂದ್ರೆ ಪ್ರತಿ ಎಕರೆಗೆ ಸುಮಾರು 300 ಲೀಟರ್ ಅಷ್ಟು ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ಸಸಿ ಮಡಿ ಇದ್ದಾಗ 150 ಸಾಕಾಗ್ತದೆ ಎಕರೆ ಪ್ರದೇಶಕ್ಕೆ. ಅದು ಸ್ವಲ್ಪ ಬೆಳೆದು ಒಂದು 30-50 ದಿವಸದಾಗಿದ್ದಾಗ 200-250 ಲೀಟರ್ ಬೇಕಾಗ್ತದೆ. 50 ದಿವಸಕ್ಕಿಂತ ಮೇಲ್ಪಟ್ಟ ಬೆಳೆ ಆಯಿತು ಅಂತಂದ್ರೆ ಅದಕ್ಕೆ ಸುಮಾರು 300 ಲೀಟರ್ ಅಷ್ಟು ಕನಿಷ್ಠ ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ನಮ್ಮ ರೈತರು ನಮ್ಮ ತಪ್ಪು ಮಾಡೋದೇನು ಅಂತಂದ್ರೆ 14 ಲೀಟರ್ ಟ್ಯಾಂಕ್ನಲ್ಲಿ ಒಂದು 10 ಟ್ಯಾಂಕ್ ಹೊಡ್ಕೊಂಡ್ ಬರ್ತಾರೆ, ಅವಾಗ ಅದು 160 ಲೀಟರ್ ಮಾತ್ರ ಆಗಿರುತ್ತೆ. ಅದು ಗಮನ ಇಡಬೇಕಾಗಿದ್ದು. ಈ ಎಲೆ ಕವಚ ಒಣಗುವ ಮತ್ತು ತೆನೆ ಕವಚ ಮಚ್ಚೆ ಅಥವಾ ಕುಳೆ ರೋಗದ ಒಂದು ಲಕ್ಷಣಗಳು ಯಾವ ರೀತಿ ಇದಾವೆ ಸರ್? ಇದು ಎಲೆ ಕವಚದ ಮೊಚ್ಚೆ ರೋಗ ಅಥವಾ ಕೊಳೆ ರೋಗ ಇವು ಏನಿದೆ, ಇದು ರೈಸೋಕ್ಟೋನಿಯಾ ಸೊಲ್ನಿ ಅನ್ನುವಂಥ ಒಂದು ಶಿಲೀಂಧ್ರ ಬರುವಂಥದ್ದು. ಇದು ಬಹಳಷ್ಟು ಅಂತರ್ವ್ಯಾಪಿಯಾಗಿ ಹರಡುವಂಥದ್ದು ರೋಗ ಇದು. ಇದು ರೋಗ ಬುಡದಲ್ಲಿ ಕಂಡು ಬರ್ತದೆ, ಸಸಿಗಳು ಬುಡದಲ್ಲಿ ಕಂಡು ಬರ್ತದೆ, ಎಲೆಗಳು ಒಣಗಿದ ಮೇಲೆ ಗೊತ್ತಾಗದ ಅದು ರೋಗ ಬಂದಿದೆ ಅಂತೇಳಿ. ಆಮೇಲೆ ಹೇಗಪ್ಪ ಅಂತಂದ್ರೆ ರಾಸಾಯನಿಕಗಳು ಎಲ್ಲೆಲ್ಲಿ ಅತಿ ಹೆಚ್ಚಿಗೆ ಹಾಕ್ತದೆ ಅಲ್ಲಿ ಅತಿ ವೇಗವಾಗಿ ಹರಡ್ತಾ ಇರ್ತದೆ ಇದು ರೋಗ. ಆಮೇಲೆ ಇದು ರೋಗ ಇದೆಯಲ್ಲ, ಕೌಲು ಬರೋ ಸಂದರ್ಭ ಅಥವಾ ತೆಂಡೆ ಒಡೆಯೋ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಕಂಡು ಬಂದರೆ 50ಕ್ಕಿಂತ ಹೆಚ್ಚಿಗೆ ಹಾನಿ ಆಗ್ತದೆ. ಇಲ್ಲಿ ನಾವು ಗಮನ ಇಡಬೇಕಾಗಿದ್ದು ಏನಪ್ಪಾ ಅಂತಂತಂದ್ರೆ ಯಥೇಚ್ಛವಾಗಿ ನೀರು ಆಮೇಲೆ ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡುವಂಥದ್ದು ಗಮನ ಇಡಬೇಕಾಗ್ತದೆ. ಆಮೇಲೆ ಲಕ್ಷಣಗಳು ಕಂಡು ಬರುವಂಥದ್ದು ಅಂತಂದ್ರೆ ನಾನಲ್ಲ ನಿಮಗೆ 10-15 ದಿವಸದ ಸಸಿಗಳು ನಾಟಿ ಮಾಡಿದ ಮ್ಯಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಾಯುವಂಥದ್ದು ಕಂಡು ಬರ್ತದೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಕವಚದ ಮೇಲ್ಗಡೆ ಚುಕ್ಕೆಗಳು ಕಂಡು ಬರ್ತದೆ. ಕವಚ ಅಂದ್ರೆ ಎಲೆ ಕವಚದ ಅಂತಂದ್ರೆ ಕೆಳಭಾಗದಲ್ಲಿ ನೀರಿನ ಒಂದು ಹಂತ ಏನಿತ್ತು, ನೀರು ನೀವು ನಿಲ್ಸಿತ್ತದಲ್ಲ ಆ ಭಾಗದಲ್ಲಿ ಚುಕ್ಕೆಗಳು ಕಂಡು ಬರ್ತದೆ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಅದು ಆ ಭಾಗ ಸಂಪೂರ್ಣವಾಗಿ ಕಪ್ಪಾಗ್ಬಿಟ್ಟು ಕೊಳಿತಾ ಬರ್ತದೆ. ಆಮೇಲೆ ಇದು ಒಂದು ಎಲೆಯಿಂದ ಇನ್ನೊಂದು ರೋಗಕ್ಕೆ ಬಹಳ ಬೇಗ ಹರಡ್ತದೆ. ಇದು ಏನಾಗ್ತದೆ ಅಂತಂದ್ರೆ ಎಲೆ ಸಂಪೂರ್ಣವಾಗಿ ಒಣಗು ಹೋಗ್ತದೆ, ಆಮೇಲೆ ಸಸಿ ಸಂಪೂರ್ಣವಾಗಿ ಕೊಳತು ಕೂಡ ಹೋಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಗಮನ ಇಡಬೇಕಾಗ್ತದೆ, ಅಂಥದನ್ನ ಮೇಲ್ಗಡೆ ನೋಡಬೇಕಾಗ್ತದೆ. ಆಮೇಲೆ ಎಲೆ ಒಣಗಿದ ತಕ್ಷಣ ನಮಗೆ ಕೆಳಗಡೆ ನೋಡಿದ ತಕ್ಷಣ ಬಿಳಿ ಬಿಳಿ ಬಿಳಿ ಬಿಳಿ ಬಿಳಿ ಆದಂತಹ ಸಾಸಿವೆ ಕಾಳಿನಂಥದ್ದು ಕಪ್ಪು ಚುಕ್ಕಿ ಆಗಿರ್ಬೋದು ಅಥವಾ ಬಿಳೆ ಚುಕ್ಕೆಗಳು ಕಂಡು ಬರ್ತದೆ. ಅಂದರೆ ಒಂದು ಆಕೃತಿಗಳು ಶಿಲೀಂಧ್ರಗಳು ಸ್ಕ್ಲೆರೋಸಿಸ್ಗಳು ಕಂಡು ಬರ್ತದೆ. ಬಹಳಷ್ಟು ಜನ ರೈತರಿಗೆ ನಾವು ಭೇಟಿಯಾದಾಗ ಹೇಳೋದು ಏನಂದ್ರೆ ದ್ವಾಮಿ ತತ್ತಿ ಅಂತಾರೆ, ಅಂದರೆ ಬಿ ಪಿ ಹೆಚ್ಚು ಅಂತ ಹೇಳಿ ಏನು ನಾವು ಅಂತೀವಿ ಅದು ತತ್ತಿ ಅದ್ರದ್ದು ಮೊಟ್ಟೆಗಳು ಅಂತಾರೆ. ಅದು ದಯವಿಟ್ಟು ಇದರೊಳಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ, ಅದು ದ್ವಾಮಿ ತತ್ತಿ ಅಲ್ಲ. ದ್ವಾಮಿ ತತ್ತಿ ಹೇಗಿರ್ತದೆ ಅಂತಂದ್ರೆ ಬಾಳೆಯ ಒಂದು ಚಿಪ್ ಹೇಗಿರ್ತದೆ ಆ ರೀತಿಯಾಗಿ ಆಕಾರದಾಗಿರ್ತದೆ. ಇದು ಒಂದೊಂದು ಸಣ್ಣ ಸಣ್ಣ ಒಂದು ಶಿಲೀಂಧ್ರದ ಇವು, ಇದು ಪೌಡರ್ ದಪ್ಪವಾಗಿ ಗಂಟಾಗಿರ್ತದೆ ಆ ಲೆಕ್ಕದಲ್ಲಿರ್ತದೆ. ಇದನ್ನ ಹತ್ತಿ ಬೂಸ್ಟ್ನ ಒಂದು ರೂಪದಾಗಿರ್ತದೆ. ಇದನ್ನ ನಾವು ದ್ವಾಮಿ ತತ್ತಿ ಅಂತೇಳಿ ಕನ್ಫ್ಯೂಸ್ ಮಾಡಿಕೊಂಡು ಕೀಟನಾಶಕವನ್ನು ಸಿಂಪರಣೆ ಮಾಡೋದು ಅನವಶ್ಯಕ. ಇಲ್ಲಿ ನಾವು ಅದನ್ನು ಗುರುತಿಸುವುದು ಬಹಳ ಸುಲಭವಾಗಿ ಗುರುತಿಸ್ಬೋದು, ಅದು ಅತಿ ಮುಖ್ಯವಾದದ್ದು. ಅಂಥದ್ದಲ್ಲಿ ಏನಾಗ್ತದೆ ಅಂತಂದ್ರೆ ತೆನೆಗಳು ಹೊರಗಡೆ ಬರಬೇಕಾದ್ರೆ ಬಹಳ ಕಷ್ಟಪಡ್ತದೆ ಇಂಥ ಒಂದು ಸಂದರ್ಭದಲ್ಲಿ. ಯಾಕಂದರೆ ಇಲ್ಲೂ ಕೂಡ ರೋಗ ಹೆಚ್ಚಾಗಿ ಹರಡಿದ ಸಂದರ್ಭದಲ್ಲಿ ತೆನೆ ಸಂಪೂರ್ಣವಾಗಿ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಅದು ಏನಾಗ್ತದೆ, ಕಾಳು ಜೊಳ್ಳಾಗ್ತದೆ, ಇಲ್ಲಾಂದ್ರೆ ಕಪ್ಪು ಕಪ್ಪು ಕಪ್ಪಾಗಿ ಕಾಳುಗಳು ಬರ್ತದೆ. ಆಮೇಲೆ ಈ ರೋಗ ಹರಡಕ್ಕೆ ಅನುಕೂಲ ಆದಂಥ ಅಂಶಗಳು ಏನಪ್ಪ ಅಂತಂತಂದ್ರೆ ಅತಿ ಹೆಚ್ಚಿನ ಸಾರಜನಕದ ಬಳಕೆ ಕೂಡ ರೋಗ ಹರಡಲಿಕ್ಕೆ ಅನುಕೂಲ ಆಗುವಂಥದ್ದು. ಆಮೇಲೆ ಅತಿ ಹೆಚ್ಚು ನೀರು ನಿಲ್ಲಿಸೋದು, ನಾವೇನು ಮಾಡ್ತೀವಿ ಅಂತಂದ್ರೆ ಇವತ್ತು ನೀರು ನಿಲ್ಲಿಸ್ಬಿಟ್ಟಿವಿ ಅಂತಂದ್ರೆ ಇನ್ನು ಒಂದು ವಾರ ಬಿಟ್ಟು ಮತ್ತೆ ತೆಗಿಯಕ್ಕೆ ಹೋಗೋದು, ಹಾಗೆ ಮಾಡೋದು. ಅಂಗ್ಲಾಗಿದೆ ಸಸಿಗಳು ಅಂತೇಳಿ ಒತ್ತೊತ್ತಾಗಿ ಸಸಿಗಳನ್ನು ನಾಟಿ ಮಾಡೋದು, ಇಂಥವೆಲ್ಲ ರೋಗ ಹೆಚ್ಚಾಗಕ್ಕೆ ಕಾರಣ ಆಗ್ತದೆ. ಆಮೇಲೆ ಆ ಭೂಮಿಯೊಳಗೆ ಒಮ್ಮೆ ಆ ಶೀತ್ ಬ್ಲೈಟ್ ಅಂದರೆ ಈಗ ನಾನೇನೀಗ ಶೀತ್ ಬ್ಲೈಟ್ ಅಥವಾ ಎಲೆ ಕಂಡ ಕವಚದ ಮಚ್ಚೆ ಅಥವಾ ಕೊಳೆ ರೋಗದ ಹೇಳ್ತಾ ಇದ್ದೀನಿ, ಇದು ಬಂದಿದೆ ಅಂತಂದ್ರೆ ಸುಮಾರು ವರ್ಷಗಳ ಕಾಲ ಅಲ್ಲಿ ಡಾರ್ಮೆಂಟ್ ಸ್ಟೇಜ್ ಒಳಗಡೆ ಇರ್ತದೆ, ಸ್ತೂಪ್ತ ಅವಧಿ ಒಳಗಡೆ ಇದ್ದೇ ಇರ್ತದೆ. ಅದಕ್ಕಾಗಿ ನೀವು ಅದನ್ನು ನೋಡಬೇಕಾಗ್ತದೆ. ಅಂತಲ್ಲಿ ನಾವು ಏನಪ್ಪ ಅಂತಂತಂದ್ರೆ ನೀರನ್ನು ಹಾಯಿಸುವಾಗ ಈ ಏನು ಈಗ ಶಿಲೀಂಧ್ರ ಆವಾಗ ಅನ್ನಲ್ಲ ನನ್ನ ಸಾಸಿವೆ ಕಾರಣಾಗಿರ್ತದೆ ಅಂತ, ಅಂಥದ್ದು ಬಂದಾಗ ನೀರನ್ನು ಹಾಯಿಸಬೇಕಾದ್ರೆ ಜಾಗೃತಿ ಇರಬೇಕು. ಯಾಕೆ ನೀರಿನ ಮೂಲಕ ಅದು ಹರಡ್ಕೊಂಡು ಹೋಗಿ ಒಂದು ಹೊಲದಿಂದ ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಹೆಚ್ಚು ಮಾಡ್ತದೆ. ಆಮೇಲೆ ಮತ್ತೆ ಇನ್ನೂ ಒಂದು ಈ ರೋಗ ಅತಿ ಹೆಚ್ಚಾಗಿ ಇದಾದಾಗ ಎಲ್ಲ ಕವಚ ಎಲ್ಲ ಒಣಗಿಬಿಟ್ಟು ಹೋಗುವಂಥದ್ದು ಇನ್ನೊಂದು ರೋಗ ಇದೆ, ಅದು ಕೊಳೆ ರೋಗ ಅಂತೇಳಿ. ಅದು ಸ್ಯಾರೋಕ್ಲೋಡಿಯಂ ಒರೈಸೆ ಅನ್ನೋಂಥ ಒಂದು ಇದರಿಂದ ಬರ್ತದೆ ಶಿಲೀಂಧ್ರದಿಂದ. ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿಗೆ ಕಂಡು ಬರ್ತಾ ಇರೋ ರೋಗ ಅಂತಂದ್ರೆ ಸ್ಕ್ಲೆರೋಸಿಸ್ ಒರೈಸೆ ಅನ್ನುವಂಥ ಒಂದು ಶಿಲೀಂಧ್ರದಿಂದ ಬರುವಂಥದ್ದು ಬಡ್ಡೆ ಕೊಳೆ ರೋಗ ಅಂತ ಇದ್ದೀವಿ, ಅದು ಕೂಡ ಒಂದು ಅತಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಇವೆಲ್ಲವೂ ಕಾರಣ ಈ ಅಂಶಗಳು ಪೂರಕವಾಗಿ ಇದ್ದಾಗ ಅದು ಹೆಚ್ಚೆಚ್ಚಿಗೆ ಕಂಡು ಬರ್ತದೆ. ಕ್ಲಿಯೋಶಿಯಾ ಕಂಡು ಬರ್ತದೆ, ನಾನು ಅಂದಂತ ಸಾಸಿವೆ ಕಾಳು ಇಂಥವೆಲ್ಲ ಕಂಡು ಬಂದೇ ಬರ್ತದೆ. ಅದಕ್ಕಾಗಿ ನೀವೇನಪ್ಪ ಅಂತಂದ್ರೆ ಇವೆಲ್ಲವನ್ನು ಬಲ್ದಿದ್ದ ಹಾಗೆ ನಾವು ನೋಡ್ಕೊಂಡಿದ್ದು ಆಯ್ತು ಅಂತಂದ್ರೆ ರೋಗನ ಕಡಿಮೆ ಮಾಡ್ಕೋಬಹುದು. ಇದನ್ನು ಯಾವ ರೀತಿ ಹತೋಟಿ ಮಾಡ್ಬೇಕು ಸರ್ ನಮ್ಮ ರೈತರು? ಇಲ್ಲಿ ಕೂಡ ನಾವು ಸಮಗ್ರವಾದಂತಹ ಒಂದು ಹತೋಟಿ ಕ್ರಮಗಳನ್ನ ತಗೋಬೇಕಾಗ್ತದೆ. ಯಾಕೆಂತಂತಂದ್ರೆ ವಾತಾವರಣ ಪೂರಕವಾಗಿದ್ದೇ ಇರ್ತದೆ, ಹಾಗಿದ್ದಾಗ ಅತಿ ಹೆಚ್ಚಿನ ಒಂದು ರೋಗ ಬರುವಂಥದ್ದು.

ದ್ರಾವಣ, ಸಿಂಪಡಣೆ ದ್ರಾವಣ ಬೇಕಾಗ್ತದೆ. ಇದು ಅತಿ ಮುಖ್ಯವಾದದ್ದು. ಆಮೇಲೆ ಇಲ್ಲಿ ಇನ್ನೂ ಒಂದು ಅಂಶ ನಾನು ಹೇಳಬೇಕಾಗಿದ್ದು ಅಂತ ಅಂತಂದ್ರೆ, ರೈತರಿಗೆ ಕಟ್ಕಡೆಯದಾಗಿ ನಾನು ಹೇಳ್ತೀನಿ ಅಂತಂದ್ರೆ, ಈ ರೋಗಗಳು ಸಮರ್ಪಕ ನಿರ್ವಹಣೆ ನಿಮಗೆ ಆಗೋದ್ರ ಜೊತೆಗೆ ನೀವು ಈ ಅನವಶ್ಯಕ ಔಷಧಿಗಳ ಮಿಶ್ರಣಗಳು ಸುಮಾರು ನೀವು ರೈತರು ಮಾಡುವಂಥದ್ದು, ಒಂದು ದ್ವಾಮಿಗೆ, ಒಂದು ಲದ್ದಿಗೆ, ಆಮೇಲೆ ಒಂದು ರೋಗಕ್ಕೆ, ಆಮೇಲೆ ಇನ್ನೊಂದು ಬಡ್ಡಿ ಕೊಳೆಗೆ, ಹಿಂಗೆ ಅಂತೇಳಿ 4-5 ಔಷಧಿಗಳನ್ನು ಮಿಶ್ರಣ ಮಾಡ್ತದೆ. ಹೀಗೆ ಮಿಶ್ರಣ ಮಾಡೋದು ಆರೋಗ್ಯಕ್ಕೂ ಹಾನಿಕಾರಕ, ಪರಿಸರಕ್ಕೂ ಮಾಲಿನ್ಯಕಾರಕ. ಅದ್ರ ಜೊತೆಗೆ ಈ ಔಷಧಿಗಳು ಸಮ್ಮಿಶ್ರಣ ಆಗ್ಲಿಲ್ಲ ಅಂತಂದ್ರೆ ಆ 4 ಔಷಧಿಗಳ ಹಣನೂ ಕೂಡ ನಿಮಗೆ ಲಾಸ್ ಆಗುವಂತದ್ದು. ಅದಕ್ಕಾಗಿ ನೀವು ಇದು ರೋಗಕ್ಕೆ ಪೂರಕವಾಗಿದ್ದಂತಹ ಔಷಧಿಗಳನ್ನ ಮಾತ್ರ, ರೋಗ ನಿರ್ವಹಣೆಗೆ ಪೂರಕವಾದಂತಹ ಔಷಧಿಗಳನ್ನ ಮಾತ್ರ ಮಿಶ್ರಣ ಮಾಡಿ, ಅನವಶ್ಯಕವಾಗಿ 4-5 ಔಷಧಿಗಳನ್ನ ಮಿಶ್ರಣ ಮಾಡುವಂತಹ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಆರ್ಥಿಕ ಹಾನಿಮಟ್ಟ ಇದ್ದಾಗ ಸಂದರ್ಭದಲ್ಲಿ ಮಾತ್ರ ಆರ್ಥಿಕ ಹಾನಿಮಟ್ಟ ನೋಡ್ಬಿಟ್ಟು ನೀವು ಮಿಶ್ರಣ ಮಾಡಬೇಕಾಗ್ತದೆ. ಹೊಂದಾಣಿಕೆ ಆಗುವಂತಹ ಶಿಲೀಂಧ್ರನಾಶಕಗಳು, ಕೀಟನಾಶಕಗಳನ್ನ ಮಿಶ್ರಣ ಮಾಡಬೇಕಾಗ್ತದೆ. ಅನವಶ್ಯಕವಾಗಿ ಸಿಂಪಡಣೆಗಳನ್ನ ತಪ್ಪಿಸಬೇಕಾಗ್ತದೆ. ಯಾಕಂದ್ರೆ ವಾರಕ್ಕೊಮ್ಮೆ ಸಿಂಪಡಣೆ ಮಾಡುವಂಥದ್ದು ಇವನ್ನೆಲ್ಲ ಬಿಡಿ. ಆಮೇಲೆ ಈ ಅನವಶ್ಯಕವಾಗಿ 4-5 ಔಷಧಿಗಳು ಮಿಶ್ರಣ ಮಾಡೋದನ್ನ ಬಿಡಿ. ಇದನ್ನು ನಾನು ಕಟ್ಟಕಡೆಯಲ್ಲಿ ಹೇಳ್ತೀನಿ ಅಂತಂದೆ. ಯಾಕೆಂತಂದ್ರೆ ಬಹಳಷ್ಟು ಪತ್ರಿಕಾ ಲೇಖನಗಳಲ್ಲಿ, ಸಂಶೋಧನೆಗಳಲ್ಲಿ ಕಂಡು ಬರ್ತಾ ಇದೆ, ರಾಸಾಯನಿಕಗಳ ಉಳಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ರಾಸಾಯನಿಕಗಳ ಉಳಿಕೆ ನಮ್ಮ ಭತ್ತದಲ್ಲಿಯೂ ಆಯಿತು ಅಂತಂದ್ರೆ, ಇವತ್ತು ಗಂಗಾವತಿ ಭತ್ತ ಎಕ್ಸ್ಪೋರ್ಟು, ಭಾಳ ಕ್ವಾಲಿಟಿ ಭತ್ತ ನಮ್ಮಲ್ಲಿ, ಎಲ್ಲ ತಿನ್ನುವಂಥ ಭತ್ತ ಅಕ್ಕಿ ಇದೆ ಅಂತ ಹೇಳಿ ನಾವು ತಿಂತಾ ಇದ್ದೀವಿ. ನಾಳೆ ಆ ರಾಸಾಯನಿಕಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆಗಬಾರದು. ಅದಕ್ಕಾಗಿ ನಾವು ಅದನ್ನ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡೋಣ. ಅದ್ರ ಜೊತೆಗೆ ನಾನು ಮತ್ತೊಂದು ಅಂಶಕ್ಕೆ ಒತ್ತು ಕೊಟ್ಟೆ, ಬೆಳೆಗಳ ಬೆಳವಣಿಗೆಗೆ ಅನುಗುಣವಾಗಿ ಸಿಂಪರಣ ದ್ರಾವಣವನ್ನು ಬಳಕೆ ಮಾಡಬೇಕು. ಸಣ್ಣ ಸಸಿ ಇದ್ದಾಗ 150 ಲೀಟರ್ ಸಾಕಾಗ್ತದೆ ಸಿಂಪರಣ ದ್ರಾವಣ. ಆಮೇಲೆ 30-50 ದಿವಸಕ್ಕೆ 200 ಲೀಟರ್ ಸಾಕಾಗ್ತದೆ. 50-55 ದಿವಸಕ್ಕಿಂತ ಹೆಚ್ಚಿನ ಬೆಳೆಗೆ ಸುಮಾರು 300 ಲೀಟರ್ ಸಿಂಪರಣ ದ್ರಾವಣ ಬೇಕು ಎಕರೆಗೆ ಅಂತ ಹೇಳಿ ನಾನಂದೆ. ಅದನ್ನ ಕಡ್ಡಾಯವಾಗಿ ಚಾಚು ತಪ್ಪದೆ ಮಾಡಿದ್ದಾಯ್ತು ಅಂತಂದ್ರೆ, ಒಂದು ಕನಿಷ್ಠತಮ ಕಾರ್ಬನ್ಡೈಸಿಂ ಅಂತ ಔಷಧಿಯು ಕೂಡ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಕೊಟ್ಟೇ ಕೊಡ್ತದೆ. ಇದು ಗ್ಯಾರಂಟಿ ಆಗಿ ಕೊಟ್ಟೆ ಕೊಡ್ತದೆ. ಯಾಕೆಂತಂತಂದ್ರೆ, ನಮ್ಮಲ್ಲಿ ಒಬ್ಬ ಸಣ್ಣ RMP ಡಾಕ್ಟರ್ ಕೂಡ ಔಷಧಿ ಕೊಟ್ಟಿದ್ದು ನಾಡ್ತಾ ಇರ್ತದೆ, ಅವನ ಕೈಗುಣ ಒಳ್ಳೇದು ಅಂತ ಇರ್ತೀವಿ. ಹಾಗೆ ಇಲ್ಲೂ ಕೂಡ ಆ ಔಷಧಿ ಕೂಡ ಪರಿಣಾಮಕಾರಿಯಾಗಿ ಹತೋಟಿ ಮಾಡೇ ಮಾಡ್ತಿರ್ತದೆ, ಆದ್ರೆ ನನ್ನ ಬಳಕೆ ನಾನು ತಪ್ಪು ಮಾಡ್ತಾ ಇರ್ತೀನಿ, ಅದು ಒಂದು ತಪ್ಪಬೇಕಾಗ್ತದೆ. ಮೂರನೇದು ಸಿಂಪರಣೆ ಸಮಯ, ಆದಷ್ಟು ತಂಪಿದ್ದಾಗ ಸಿಂಪರಣೆಯನ್ನು ಮಾಡಿ. ಇದು ಮೂರನ್ನ ನಾವು ಮಾಡಿದ್ದೇ ಆಯ್ತು ಅಂತಂದ್ರೆ, ನಾವು ಹಣದಲ್ಲಿ ಸಾಕಷ್ಟು ಉಳಿತಾಯವನ್ನ ಮಾಡಬಹುದು. ಆಮೇಲೆ ಗದ್ದೆಗಳಲ್ಲಿ ರೋಗ ಮತ್ತು ಕೀಟಗಳನ್ನು ಕೂಡ ನಿರ್ವಹಣೆಯನ್ನ ಸಮಗ್ರವಾಗಿ ಮಾಡಬಹುದು. ಅಂದ್ರೆ ಇಷ್ಟೆಲ್ಲ ಒಂದು ರೋಗಗಳನ್ನು ಹತೋಟಿ ಮಾಡಿದ್ರೆ ನಮ್ಮ ಭತ್ತದಲ್ಲಿ ಹೆಚ್ಚಿನ ಇಳುವರಿ ಪಡಿಬಹುದಂತಾರೆ. ಖಂಡಿತವಾಗಿ ನಾನು ಹೇಳಿದೆ ನಿಮ್ಗೆ, ಹೆಚ್ಚಿನ ಇಳುವರಿಯನ್ನು ಕೂಡ 30-50-90% ಹಾನಿಯಾಗುವಂಥದ್ದು ತಪ್ಪದೆ. ಅದ್ರ ಜೊತೆಗೆ ನಾನು ಅಂದಲ್ಲ, ನಾವು ಒಂದು ಪರಿಣಾಮಕಾರಿಯಾಗಿ ನೋಡಿಕೊಂಡು ಗುರುತಿಸಿಕೊಂಡು ನಾವು ನಿರ್ವಹಣೆ ಮಾಡಿದ್ದಾಯ್ತು ಅಂತಂತಂದ್ರೆ, ನಮಗೆ ಜೋಬ್ನಲ್ಲಿಯೂ ಕೂಡ 1,000 ರೂಪಾಯಿ ಉಳಿತಾಯ ಆಗ್ತದೆ. ನಾನು ಒಂದು ಕಡೆ ಆದಾಯನ ಬೆಳೆಯಲ್ಲಿ ಇಳುವರಿಯಲ್ಲಿ ಹೆಚ್ಚಿಗೆ ತಗೊಳ್ಳೋದ್ರ ಜೊತೆಗೆ ನನ್ನ ಖರ್ಚನ್ನು ಕೂಡ ನಾನು ಕಡಿಮೆ ಮಾಡ್ಕೊಂಡು ಬಿಟ್ಟು ಆದಾಯನ ಹೆಚ್ಚಿಸ್ಕೊತಾ ಇರ್ತೀನಿ. ಇದು ಕೂಡ ನನಗೆ ಲಾಭಕ್ಕೆ ದಾರಿ ಆಗ್ತದೆ. ಸರ್, ಕೊನೆಯದಾಗಿ ನಮ್ಮ ರೈತರು ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ಹೆಸರು SB ಗೌಡ್ರ ಅಂತೇಳಿ ನಾನು ಮುಂಚೆನೆ ಹೇಳಿದೆ. ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಲ್ಲಿ ನಾನು ಸಸ್ಯರೋಗ ಶಾಸ್ತ್ರಜ್ಞನ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9443311111. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, 9448933111. ರೈತರ ಯಾವುದೇ ಈ ಭತ್ತದ ಅಂತಲ್ಲ, ಯಾವುದೇ ಒಂದು ರೋಗದ ಸಮಸ್ಯೆಗಳು ಹೊಲಗಳಲ್ಲಿ ರೋಗ ಕೀಟನ ಗುರುತಿಸೋದು ಕಲ್ಕೊಳ್ಳಿ. ಅದನ್ನ ಕಲ್ಕೊಂಡ ಮೇಲೆ ರೋಗದ ಅವಶ್ಯಕತೆಗೆ ಏನೇನು ಔಷಧಿ ಸಿಂಪರಣೆ ಮಾಡಬೇಕು ಅಂತದನ್ನ ನನಗೆ ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ನಾನು ತಮಗೆ ಮಾಹಿತಿಯನ್ನು ಕೊಡಲು ಸಮರ್ಥನಿದ್ದೇನೆ ಅಂದ್ಕೊಂಡು ಅನ್ಕೊಂಡಿದ್ದೀನಿ. ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು. ಇದುವರೆಗೆ ಭತ್ತದಲ್ಲಿ ಬರುವ ರೋಗಗಳು ಮತ್ತು ನಿಯಂತ್ರಣ ಕ್ರಮಗಳ ಕುರಿತು ಡಾಕ್ಟರ್ SB ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ.